ಸಾಧ್ಯವಾಗುತ್ತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ. ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೀಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಯಲ್ಲಪ್ಪ ಹೊನಕೇರಪ್ಪ ಗಂಡಾಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಯಲ್ಲಪ್ಪ ಹೊನಕೇರಪ್ಪ ಗಂಡಾಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಿಸರಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಯಲ್ಲಪ್ಪ ಹೊನಕೇರಪ್ಪ ಗಂಡಾಳಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಯಲ್ಲಪ್ಪರೇ. ನಮಸ್ಕಾರ ಸರ್. ಯಲ್ಲಪ್ಪರೇ, ಎಷ್ಟು ವರ್ಷ ವಯಸ್ಸು ನಿಮಗೆ? ನಮಗೆ 42 ವರ್ಷ ಸರ್. 42 ವರ್ಷ ವಯಸ್ಸು. ಹೌದು ಸರ್. ನಿಮ್ಮ ವೃತ್ತಿ? ನಮ್ಮ ವೃತ್ತಿನ ನಮ್ದು ಒಕ್ಕಲ್ತನ. ಒಕ್ಕಲ್ತನ. ಹೌದು ಸರ್. ವ್ಯವಸಾಯ ಮಾಡ್ತೀವಿ. ಎತ್ತುಗಳಿದವು? ಎತ್ತುಗಳು ಇದ್ದು ಸರ್, ಇತ್ತೀಚೆಗೆ ಕೊಟ್ಟಿವಿ ಸರ್. ಒಂದ್ 4 ವರ್ಷದಿಂದ ಟ್ರ್ಯಾಕ್ಟರ್ ಇತ್ತು ಸರ್. ಟ್ರ್ಯಾಕ್ಟರ್ ಮೇಲೆ ನಡ್ಸ್ಕೊಂಡ್ ಹೋಗಿವಿ ಸರ್. ಯಾರಾದ್ರೆ ಎತ್ತಿದ್ದಾರು ಹೊಡೆದ್ನಪ್ಪ ಅಂದ್ರೆ ಬಂದು ಹೊಡೆದೋಕರ್ ಸರ್. ಯಾವ್ದಕ್ಕೆ? ನಾವು ಟ್ರ್ಯಾಕ್ಟರ್ ಐತಲ್ಲ ಸರ್, ನಮ್ ಟ್ರ್ಯಾಕ್ಟರ್ ಎತ್ತುಗಳು ಇದ್ದಾರ ಹೊಲದಲ್ಲಿ ಹೊಡೆದು ಕೊಟ್ರೆ ಅವ್ರ ಬಂದು ನಮ್ದು ಸರಿ ಮಾಡಿ ಕೊಡೋಕ ಅನುಕೂಲ ಮೇಲೆ. ಎಷ್ಟೆಕರೆ ಭೂಮಿ ಇದೆ ನಿಮ್ದು? ನಮ್ದು 11 ಎಕರೆ ಇದೆ ಸರ್. 11 ಎಕರೆ ಇದೆ. ಏನೇನ್ ಬೆಳಿತೀರಿ ಯಲ್ಲಪ್ಪರೇ ನೀವು? ಸೂರ್ಯಪಾನ ಬೆಳಿತೀವಿ ಸರ್, ಗೋವಿನ ಜೋಳ ಬೆಳಿತೀವಿ ಸರ್, ಹತ್ತಿ, ಆನಂತರ ಮೆಣಸಿನ ಗಿಡ, ಒಣಕಾಯಿ ಸರ್, ಅಲ್ಲಿಂತ್ರ ಇನ್ನು ಉಳಿದು ಕಿಳಿಸಿಂಗ ಬೆಳಿತೀವಿ ಸರ್. ಇವಾಗ ಬಿಡ್ತೀವಿ ಸರ್ ಕಿಳಿಸಿಂಗ ಬೆಳೆದು, ಎಲ್ಲ ಲಾಸ್ ಆಕೈತಿ ಬಿಡಿ ಸರ್. ಯಾಕೆ? ಅದು ವಿಪರೀತ ಖರ್ಚು ಬರ್ತದೆ ಸರ್. 10-12 ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಬೀಜ ಸರ್. 1 ಎಕರೆ ಬಿತ್ತಿ ಆ ರೈತ ಹೊರಗಡೆ ಬರೋದ್ರಗನ ಟೋಟಲ್ 30,000 ಖರ್ಚು ಬರ್ತದೆ ಸರ್. ಅದು ಎಷ್ಟು ಖರ್ಚು ಬಂದ ಸರ್ ಕೇಳ ಮುಂದೆ ಅಷ್ಟು ಖರ್ಚು ಬರ್ತದೆ ಸರ್. ಅದು ಹಂಗಾಗಿ ಅದು ಇಳುವರಿನ ಬರಲಿಲ್ಲ ಸರ್, ಬಿಟ್ಬಿಟ್ಟಿವಿ. ಈ ಗೋವಿನ ಜೋಳ, ಹತ್ತಿ, ಸೂರ್ಯಪಾನ, ಮೆಣಸಿನ್ಕಾಯಿ ಇಂಥ ಬೆಳಿತೀವಿ ಸರ್. ಈಗ ನಿಮಗೆ ಇಷ್ಟರಲ್ಲಿ ಯಾವುದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ? ರೇಟ್ ಇದ್ರನ ಸ್ವಲ್ಪ ಇಳುವರಿ ಚಲೋ ಬಂದ್ರೆ ಗೋವಿನ ಜೋಳ ಬೆಟರ್ ಅನ್ಸುತ್ತೆ. ಹೌದು, ಮೆಕ್ಕೆಜೋಳ. ಮೆಕ್ಕೆಜೋಳ ಲಾಭದಾಯಕ. ಹೌದೌದು. ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಇದನ್ನ? ಬಹಳ ಬೆಳಿತೀವಿ ಸರ್. ಮೊದಲು ಏನ್ ಮಾಡ್ತೀವಿ ಸರ್, ಮುಂಗಾರಿ ಪೀಕ್ ಮೇ ಜೂನ್ ಏನ್ ಇರ್ತಾರೆ ಸರ್, ಅವಾಗ ಅಷ್ಟು 11 ಎಕರೆದಾಗ ಸ್ವಲ್ಪ ಮುಂಗಾರಿ ತಡು. ಅವಾಗ ಸ್ವಲ್ಪ 1 ಎಕರೆ 2 ಎಕರೆ ಮೆಣಸಿನ ಗಿಡ ಮಾಡಿರ್ತೀವಿ ಸರ್, 3-4 ಎಕರೆ ಸೂರ್ಯಪಾನ, 4-5 ಎಕರೆ ಹತ್ತಿ ಹಿಂಗತೆ ಮಾಡಿರ್ತೀವಿ ಸರ್. ಅವಾಗ ಟೋಟಲ್ ಅಷ್ಟು ಮೆಕ್ಕೆಜೋಳ ಆಗ್ಬಿಡ್ತೀವಿ ಸರ್. ಅಷ್ಟು ಹಿಂಗಾರಿಗೆ? ಹಿಂಗಾರಿಗೆ. ಮುಂಗಾರಲ್ಲಿ ಬೆಳೆ ಬೇರೆ ಬೇರೆ ಬೆಳಿತೀವಿ, ಬೇರೆ ಬೇರೆ ಬೆಳಿತಿರ್ತೀವಿ ಸರ್. ನೀರೇನ್ರ ಸ್ವಲ್ಪ ಅಸ್ತ ವ್ಯಸ್ತ ಇತ್ತು ಅಂದ್ರೆ ಅವಾಗ ಮುಂಗಾರಲ್ಲಿ ಸ್ವಲ್ಪ ಮೆಕ್ಕೆಜೋಳ ಹಾಕಿರ್ತೀವಿ ಸರ್. ಅನುಕೂಲ ಇದ್ರೇನ ಅಥವಾ ನೀರು ಕೊರತೆ? ಕೊರತೆ ಇದ್ದಾಗ ಹಾಕ್ತಿವಿ ಸರ್, ಅಂದ್ರೆ ಅವಾಗ ವಾತಾವರಣ ಕೋಲ್ಡ್ ಇರುತ್ತೆ ಸರ್. ಮಾಡು ಗಿಡ ಇರ್ತಲ್ಲ, ಹಂಗಾಗಿ ಅವಾಗ ಬೆಳಿತೀವಿ ಸರ್. ಇಳುವರಿ ಬರ್ತದೆ ಸರ್, ಅದು ಚೆನ್ನಾಗಿ ಬರ್ತದೆ. ಹೌದೌದು ಸರ್. ಯಾವಾಗ ಇದು ಆಗಸ್ಟ್ ಎಡಬಲ ಮತ್ತು ಹಿಂಗಾರಿ ಮೆಕ್ಕೆಜೋಳ ಹಾಕ್ತಿವಿ ಸರ್, ಇಳುವರಿ ಕಮ್ಮಿ ಬರ್ತದೆ ಸರ್. ಖರ್ಚು ಒಂದ್ ಲೆಕ್ಕಕ್ಕೆ ಇರ್ತಲ್ಲ, ಪರವಾಗಿಲ್ಲ. ಮೆಕ್ಕೆಜೋಳ ಒಟ್ಟು ನಿಮಗೆ ಮೆಕ್ಕೆಜೋಳ ಲಾಭದಾಯಕ? ಲಾಭದಾಯಕ ಸರ್. ಮೆಣಸಿನ್ಕಾಯಿ ಹೇಗಿದೆ? ಮೆಣಸಿನ್ಕಾಯಿ 3-4 ವರ್ಷದಿಂದ ಏನು ಲಾಭ ಇಲ್ಲ ಸರ್, ಎಲ್ಲ ಲಾಸ್ ಆಯ್ತು ಸರ್. ಏನಾಯ್ತು? ಅದು ಒಂದು ಥರ ಮಚ್ಚಿ ಬಂದು ಸರ್ ವೈರಸ್. ಅದು ಯಾವ ಔಷಧನೂ ಸುಮ್ಮನೆ ಎಲ್ಲ ಔಷಧ ಅಂಗಡಿಗೆ ಹೋಗಿ ಕಾಸ್ಟ್ಲಿ ಔಷಧ ತೊಗೊಂಬಂದು ಒಂದು ಎಕರೆಗೆ 20-30 ಸಾವಿರ ಔಷಧ ಹೊಡೆದ್ರೂ ಏನು ಪ್ರಯೋಜನ ಇಲ್ಲ ಸರ್. ಎಕರೆಗೆ 5,000 ಲಾಭ ಸಿಕ್ಕಿಲ್ಲ ಸರ್. ಲಾಭ ಅಲ್ಲ ಸರ್, ನಾವು ಹಾಕಿದ ಗಂಟೆ 5,000 ಸಿಕ್ಕಿಲ್ಲ ಸರ್. 3.5-4 ಎಕರೆಗೆ ಸರ್ 1.5 ಲಕ್ಷ ದುಡ್ಡು ಖರ್ಚು ಮಾಡಿದರೆ 19-20 ಸಾವಿರ ಪೆಟ್ಟಾಗಿತ್ತು ಸರ್ ಟೋಟಲ್. ಅಷ್ಟೇ ಅಷ್ಟೇ ಸರ್. ಈಗ 3 ವರ್ಷದಿಂದ ಸರ್ ಎಲ್ಲ ಲಾಸ್. ಈಗ ಬಿಟ್ಬಿಟ್ರೆ ಅದನ್ನ ಬೆಳೆಯೋದು? ಬೆಳಿತೀವಿ ಸರ್. ಈಗ ಏನಕ್ಕೆ ಚೆನ್ನಾಗ ಬಿಡೋಕ್ಕಾಗಲ್ಲ ಸರ್, ಹೊಲ ಭಾಳ ಆಗುತ್ತೆ. ಈಗ ಮತ್ತೆ ಬೇರೆ ಪೀಕ್ ಹಾಕಿಬಿಟ್ಟಿರ್ತೀವಿ, ನೋಡೋಣ ಈ ವರ್ಷ ಸೋನ ಬರ್ತೇನಂತ ಹಾಕಿವಿ ಸರ್. ಭಾಳ ಹಾಕಿಲ್ಲ, 1-1.5 ಎಕರೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಈ ವರ್ಷ ಏನ ಕಾಪ್ ಇಲ್ಲ ಸರ್, ಕಾಪ್ ಏನಿಲ್ಲ, ಒಂದ್ ಲೆಕ್ಕಕ್ಕೆ ಬರ್ತದೆ ಸರ್. ಒಂದೇನ ಜೋರ್ ಬರಲ್ಲ ಸರ್. ರೇಟ್ ಐತೆ ಅಂತ. ಯಾವ ತಳಿ ನೀವು ಮೆಣಸಿನಕಾಯಿ ಬೆಳೆಯೋದು? ಕಡ್ಡಿ ಸರ್, ಬ್ಯಾಡಗಿ ಕಡ್ಡಿ ಅಂತ ಹೇಳಿ. ಕಡ್ಡಿಗಾಯಿ? ಹೌದೌದು ಸರ್. ರೇಟ್ ಚೆನ್ನಾಗಿದೆ ಅದು ಮಾರ್ಕೆಟಲ್ಲಿ? ರೇಟ್ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಸರ್. ಇನ್ನ ಮಾರ್ಕೆಟ್ ಯಾರ ರೈತರು ಮಾಲ್ ಇನ್ನ ಮಾರ್ಕೆಟ್ ಹೋಗಿಲ್ಲ ಸರ್. ಡಿಸೆಂಬರ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಕೆಲವು ಜಿಲ್ಲೆಯಲ್ಲಿ ಆಗ್ಲೇ ಮಾಲ್ ಹೋಗ್ತಾ ಇದೆ. ಅವರು ಅಚಾನಕ ಏನ ಹೋದ ವರ್ಷಿನಕಾಯಿ ಇಟ್ಟಿದ್ರಲ್ಲ ಸರ್, ಅವನ್ ಏನ್ರ ಹೋದ್ರು ಹೋದ್ರ ಈಗ ಡಿಸೆಂಬರ್ಗೆ ಹೋಗ್ತದೆ. ಡಿಸೆಂಬರ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ರೈತರ ಮಾರ್ಕೆಟ್ ಹೋಗಕ. ಈ ತಿಂಗಳಲ್ಲಿ ಶುರು ಆಗ್ತದೆ? ಹೌದೌದು ಸರ್. ಡಿಸೆಂಬರ್ಲಿಂದ ಮಾರ್ಚ್ ಏಪ್ರಿಲ್ ತನೂ ಸ್ಟಾರ್ಟ್ ಸರ್ ಐದು ತಿಂಗಳು. ಮತ್ತೆ ಅವಾಗ ಬಂದಾಗುತ್ತೆ ಸರ್. ಅದು ವರ್ಷಕ್ಕೆ ಒಂದ ಸರ ಸರ್ ಅದು ಮಾರ್ಕೆಟ್. ಡಿಸೆಂಬರ್ ಸ್ಟಾರ್ಟ್ ಸರ್ ಮಾರ್ಕೆಟ್. ಈರುಳ್ಳಿ ಎಷ್ಟು ಬೆಳಿತಿದ್ರಿ ನೀವು? ಈರುಳ್ಳಿ ಬೆಳಿತೀವಿ ಸರ. ಈರುಳ್ಳಿ ಎಲ್ಲ ಅದು ಕೊಳೆ ರೋಗ ಬಂದ್ ಸರ್. ಈರುಳ್ಳಿ ಮೇಲೆ ಏನ ಗ್ಯಾರಂಟಿ ನಲ್ಬಿಡ ಸರ್, ಹಂಗಾಗ್ಬಿಡ್ತು. ಅದು ಒಂಥರ ಲಕ್ಕಿ ಇದ್ದಂಗ ಸರ್. ನಿಮ್ಗೆ ಏನದು ಲಕ್ ಆಯ್ತೋ? ಲಕ್ ಬ್ಯಾಡ್ ಲಕ್ ಸರ್. ಪ್ರತಿ ವರ್ಷ ಬೆಳಿತೀರಾ ನೀವು ಅದನ್ನ? ಒಂದೊಂದ್ ವರ್ಷ ಬಿಟ್ಟು ಬಿಡ್ತೀವಿ ಸರ್ ಬೇಸರ ಆಗಿ. ಮತ್ತೆ 1 ವರ್ಷ ಹಾಕ್ತಿವಿ, ಇಲ್ಲ ರೇಟ್ ಇರಲ್ಲ, ಇಲ್ಲ ಕೊಳೆ ರೋಗ ಬರ್ತೆ. ಟೋಟಲ್ ಹಿಂಗ ಐತೆ ಸರ್. 1 ವರ್ಷನ ನಾವ್ 2,000 ರೂಪಾಯಿ ರೇಟ್ ತಗೊಂಡಿವಿ. ನಾವೇನು ಸರ್ ಗಂಟು ಬಂದಿರ್ಬೋದು ಸರ್, ಲಾಭ ಇಲ್ಲ. ಮತ್ತೆ ಇದಕ್ಕೆಲ್ಲ ಕೃಷಿ ಇಲಾಖೆಯವರು ಸ್ಪಂದಿಸಲ್ವಾ ನಿಮಗೆ? ಈಗ ರೈತ ಸಂಪರ್ಕ ಕೇಂದ್ರ ಕೃಷಿ ತಜ್ಞರಿದ್ದಾರೆ, ಈಗ KVK ಇರ್ಬೋದು ಅಥವಾ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳಿರ್ಬೋದು, ಅವ್ರಿಗೂ ನಿಮಗೂ ನಂಟಿಲ್ವಾ? ಅಂದ್ರೆ ಒಡನಾಟ ಇರಲ್ವ? ಒಡನಾಟ ಸರ್ ನಾವ ಸ್ವಲ್ಪ ಕೆಲವರು ಹೋಗಿರ್ಬೋದು ಸರ್. ನಾವೆಲ್ಲ ಹೋದ್ರ ಅವ್ರು ಏನು ಹೇಳ್ತಿರ್ತಾರ, ಮತ್ತೆ ಹಿಂಗ್ ಮಾಡ್ರಿ, ಹಿಂಗ ಆಗುತ್ತಾ, ಹಿಂಗ್ ಮಾಡಿದ್ರೆ ಇದನ್ನ ಲಾಭ ಆಗುತ್ತಾ ಅಂತ ಹೇಳ್ತಿರ್ತಾರೆ ಸರ್. ಹೌದೌದು. ನಿಮಗೆ ಮಾರ್ಗದರ್ಶನ ಮಾಡ್ಲೇಬೇಕು, ನೀವು ಕೇಳಬೇಕು. ಹೌದೌದು. ಮತ್ತೆ ಈ ಸಂಬಂಧಗಳು ಇಲ್ದೇ ಇದ್ರೆ ನೀವು ಕೃಷಿಯಲ್ಲಿ ಸುಧಾರಣೆ ಕಾಣೋದು ಹೇಗೆ ಅಂತ ಸರ್? ಟೋಟಲಿ ನಾವು ಹೋಗಿಲ್ಲ ಸರ್. ಬೇರೆಯವ್ರು ಹೋಗ್ಯಾರೋ ಸೀದಾ ಅಂಗಡಿಗಳಿಗೆ ಹೋಗ್ಬಿಡೋದು. ಹೌದೌದು. ಅವ್ರು ಏನ್ ಕೊಡ್ತಾರೋ ತಂದ ತೊಗೊಂಬರ ಸರ್ ಹಾಕೋದು. ಒಂದೊಂದ್ ಟೈಮ್ ಅವರು ಫೇಲ್ ಹಾಕರ್ ಸರ್. ರೈತಕ್ಕೆ ಮುಂದೆ ಒಂದೊಂದರ ಅವರು ಏನು ನಡೆಯಲ್ಲ. ಯಾರು? ಔಷಧ ಅಂಗಡಿಯರ್ ಸರ್. ಅವರೆಲ್ಲ ಓದಿರ್ತಾರಲ್ಲ, ಅವರೆಲ್ಲ ಹೇಳಿರ್ತಾರ, ಕೊಡ್ತಿರ್ತಾರ, ಏನೂ ವರ್ಕ್ ಆಗಲ್ಲ ಸರ್. ರೋಗ ಬಂತು ಅಂದ್ರೆ ರಿಸಲ್ಟ್ ಬರಲ್ಲ ಸರ್, ಫೇಲ್ ಆಗ್ಬಿಡುತ್ತೆ. ನಾವೇನ್ ಮಾಡಿದ್ರೆ ಒಟ್ಟು ನಿಮ್ಮ ಕೃಷಿ ಲಾಸಲ್ಲೇ ಇದೆ? ಲಾಸಲ್ಲಿ ಸಂಪೂರ್ಣ ಅಂದ್ರೆ ಹೇಳ್ತೇನೆ ಸರ್. ಅವು 1 ವರ್ಷ ಬರುತ್ತೆ ಸರ್, ಈರುಳ್ಳಿ ರೇಟ್ 1 ವರ್ಷ ಬರುತ್ತೆ ಸರ್. 4 ವರ್ಷ ಬರಲ್ಲ, 1 ವರ್ಷ ಬಂದ್ರೆ ಅದು ಸ್ಟಡಿ ಆಗಿರಲ್ಲ. 1 ತಿಂಗಳ 15 ದಿವಸ 1.5 ತಿಂಗಳ ಹಿಂಗತೆ ಇರುತ್ತೆ, ಹೊರಟು ಹೋಗ್ಬಿಡುತ್ತೆ. ಆದ್ರೆ 4ನೇ ಭಾಗ ರೈತರಿಗೆ ಮಾತ್ರ ಅನುಕೂಲ ಆಗುತ್ತೆ. ನಿಮಗೆ ಏನು ಅನಿಸ್ತಾ ಇಲ್ವಾ ಈಗ ನಾನು ಇದರಿಂದ ಸುಧಾರಣೆ ಕಂಡುಕೊಳ್ಬೇಕು, ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಇಷ್ಟೆಲ್ಲ ರೋಗಗಳು ಬರ್ತಾ ಇದೆ, ಏನಾದ್ರೂ ಇದಕ್ಕೊಂದು ಪರಿಹಾರಗಳನ್ನ ಹುಡ್ಕೊಳ್ಬೇಕು ಇಲ್ಲ ಸರ್ ಅಂತ ನಿಮ್ಗೆ ಅನ್ಸಲ್ವಾ? ಎಲ್ಲ ಹುಡುಕಾಡ್ಬೇಕಲ್ವಾ? ಈಗ ಇವ್ರ ಹತ್ರ ಹೋದ್ರೆ ಏನಾದ್ರೂ ಹೇಳ್ತಾರಾ? ಕೃಷಿ ಇಲಾಖೆಗೆ ಹೋದ್ರೆ ಇವ್ರು ಏನಾದ್ರೂ ಹೇಳ್ತಾರಾ? KVK ವಿಜ್ಞಾನಿಗಳ ಹತ್ರ ಹೋದ್ರೆ ಏನಾದ್ರೂ ಹೇಳ್ತಾರಾ? ಈ ತರದ ಹುಡುಕಾಟಗಳು ಮಾಡಿಲ್ಲ ಸರ್. ಮಾಡಿಲ್ಲ. ಯಾವ ಕೃಷಿ ಚಟುವಟಿಕೆಯಿಂದ ಯಾವಾಗ ನಾವು ತೊಡಗಿಸಿದೀವಿ ಸರ್? ಯಾವ ಕೃಷಿ ಇಲಾಖೆಗೆ ಹೋಗಿಲ್ಲ ಸರ್, ಯಾರಿಗೆ ಹೋಗಿಲ್ಲ ಸರ್, ಯಾರಿಗೆ ಹೋಗಿ ಕೇಳಿಲ್ಲ ಸರ್. ಆದ್ರೆ ನಾವು ಹಂಗ ಅಷ್ಟೇನು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದೇನು ಹೋಗಿಲ್ಲ ಸರ್. ದೇವ್ರು ಏನೋ ಯಾವ್ದೋ ತರ ಒಟ್ಟು ಒಂದು ಈಗ 1-4 ಎಕರೆ ಇತ್ತಂದ್ರೆ ಕಡೆಗೆ ಅದ್ರ 1-2 ಎಕರೆ ಬೆಳೆದಿರ್ತ ಸರ್. ಹಂಗಾಗಿ ಪರವಾಗಿಲ್ಲ ಸರ್, ಚಲೋ ಆಯ್ತು. ಯಾವುದು ನಿಮಗೆ ಈಗ ಲಾಭದಾಯಕವಾಗಿರ್ತಕ್ಕಂತ ಬೆಳೆಗಳು ಇದ್ರಲ್ಲಿ? ಈಗ ಈರುಳ್ಳಿ ಬೆಳಿತೀರಿ, ಬಿಳಿ ಜೋಳ ಬೆಳಿತೀರಿ, ಸೂರ್ಯಕಾಂತಿ ಬೆಳಿತೀರಿ? ಸೂರ್ಯಕಾಂತಿ ಸರ್ ಮೊದಲೆಲ್ಲ 100 ಚೀಲ ಮೇಲೆ ಬೆಳಿತಿದ್ವಿ ಸರ್ ಸೂರ್ಯಕಾಂತಿ. ಅದು ಒಂದು ಒಂದು ತಳಿ ಇತ್ತು ಸರ್ ಸೂರ್ಯಪಾನ, ಅದು ಬೀಜ ಶಾಂಡೇಜ್ ಅಂತ ಹೇಳಿ 207. ಅದು ಯಾವಾಗ ಹೋತ ಸರ್, ಅದನ್ನ ಯಾವಾಗ ಕಂಪ್ನಿಯವ್ರು ಬ್ಯಾನ್ ಮಾಡಿದ್ರೆ ಅವಾಗಲಿಂದ ಟೋಟಲ್ ನಾವಂತ ಅಲ್ಲ ಸರ್, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಪೂರ್ತಿ ಟೋಟಲ್ ಜೀರೋ ಸರ್ ಸೂರ್ಯಪಾನ ಮಾತ್ರ ಸರ್. ಇವತ್ತಿಗೆ ಬೆಳೆಯಕ್ ಆಗಲ್ಲ ಸರ್ ಅದನ್ನ. ಯಾಕೆ? ಏನಾಯ್ತದು? ಟೋಟಲ್ ಇಳುವರಿ ಇಲ್ಲ ಸರ್. ಅಲ್ಲಿತ್ರ ಗ್ರಾಮ್ ಇಲ್ಲ ಸರ್, ಗ್ರಾಮ್ ಅಂತ ಟೋಟಲ್ ಬರಲ್ಲ ಸರ್. ಬರಲ್ಲ. ಹೌದೌದು ಸರ್. ಅವಾಗ ಇಳುವರಿನೂ ಬರ್ತದೆ ಸರ್, ಸುಮಾರು 1 ಎಕರೆ 15 ಚೀಲ ಅಂದ್ರೆ ತಳಿಯಲ್ಲೇ ತೊಂದರೆ ಇದೆಯಾ? ತಳಿಯಲ್ಲೇ ತೊಂದರೆ ಇದೆ ಸರ್. ಮತ್ತೆ ನೀವು ಅದನ್ನ ಏನು ಇಲಾಖೆಯವರಿಗೆ ಎಲ್ಲ ಕೇಳಿ ಸರ್, ಅಂದ್ರೆ ಕಂಪನಿಯವ್ರಿಗೆ ಅಂಗಡಿ ಏನ್ ಮಾಡ್ತಾರಲ್ಲ ಸರ್, ಅವ್ರು ಕೇಳ್ತೀವಿ ಸರ್, ಏನ್ ಸರ್ ಈ ತರ ಎಲ್ಲ ತಳಿ ಬಂದೇವಲ್ಲ, ಹೆಂಗ ರೈತರು ಬದುಕೋದು, ನಾವ್ ಏನ್ ಮಾಡೋಣಪ್ಪ, ಕಂಪ್ನಿಯವರು ಅವ್ರು ಕೊಡ್ತಾರೆ ನಾವ್ ಕೊಡ್ತೀವಿ, ಅವ್ರು ಬ್ಯಾನ್ ಮಾಡಿರ ಅವರು, ನೀವು ಕಂಪ್ನಿಯವರು ಬ್ಯಾನ್ ಮಾಡಿ ನಾವೇನ್ ಮಾಡ್ಬೇಕಾಗತ್ತ? ಈ ಕಾರಣಕ್ಕಾಗಿನೇ ನೀವು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕೆವಿಕೆ ವಿಜ್ಞಾನಿಗಳನ್ನ ಸಂಪರ್ಕದಲ್ಲಿ ಇಟ್ಕೋಬೇಕು ಅಂತ. ಯಾವುದು ಶಿಫಾರಸು ತಳಿಗಳಿದಾವೆ, ಯಾವುದು ಶಿಫಾರಸಿತವಾಗಿರ್ತಕ್ಕಂತಹ ಔಷಧಿಗಳಿದಾವೆ, ಯಾವ್ದನ್ನ ನೀವು ಖರೀದಿ ಮಾಡಬೇಕು ಅನ್ನೋದು ಅವರಿಂದ ಗೊತ್ತಾಗ್ತದೆ. ಈಗ ನೀವು ದಿಢೀರ್ನ ಯಾರೋ ಹೇಳಿದ್ರು ಅಂತ ಹೇಳಿ ತಂದಾಕ್ತೀರಾ, ಮತ್ತೆ ಅವ್ರು ಹೇಳ್ತಾರೆ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ, ಮತ್ತೆ ಮೋಸ ಹೋಗಿದ್ದಾರು ನಾವೇ ಸರ್. ಮತ್ತೆ ಯಾವ ಕಾರಣಕ್ಕೆ ಮೋಸ ಹೋಗ್ತೀರಿ? ತಜ್ಞರ ಸಂಪರ್ಕ ಇಲ್ಲ ಇದ್ರೆ ಹೌದಲ್ವಾ? ಹಾಗಾಗಿ ಇನ್ನ ಸರ್ ನಾವು ಹೋಗಿರಕಲ್ಲ ಸರ್, ಇನ್ನು ಕೆಲವು ರೈತರು ಅಲ್ಲ, ನಿಜ ಈಗ ಬಹುತೇಕ ರೈತರು ತಜ್ಞರ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ. ಹೌದಾ? ಇಲ್ಲ ಇಲ್ಲ, ತಮ್ಮದೇ ಆಗಿರ್ತಕ್ಕಂತ ಅನುಭವ ಇದೆ. ಆಮೇಲೆ ಈಗ ಅಂಗಡಿ ದಣಿ ಸಾಲ ಕೊಟ್ಟಿರೋ ಕಾರಣಕ್ಕೋ ಅಥವಾ ಆತನ ನಂಬಿಕೆ ಮೇಲೇನೋ ಅವ್ರು ಹೇಳಿದ್ದನ್ನ ತರ್ತೀರಿ. ಕರೆಕ್ಟ್ ಸರ್, ಕೆಲವರು ನಂಬಿಕೆ ಮೇಲೆ ವಿಶ್ವಾಸ ಇಟ್ಟು ಮೋಸ ಹೋಗ್ತಾರೆ ಸರ್. ಇನ್ನು ಕೆಲವರು ಅನಿವಾರ್ಯತೆ ದುಡ್ಡೆಲ್ಲ ಸಾಲ ಮಾಡಿಬಿಟ್ಟಿರ್ತಾರೆ, ಮತ್ತೆ ಅವ್ರ ಮಾತು ಮೀರಕ್ ಆಗಿರ್ತಾರಲ್ಲ, ಒಂದ್ಸಲ ಆ ಕಟ್ಟು ಪರಿಸ್ಥಿತಿಗೆ ರೈತ ಕಟ್ಟು ಬಿಡ್ತಾನೆ. ಅಂಗಡಿಯವರಿಗೂ ಸಹಿತ ತರಬೇತಿ ಆಗಿರ್ಬೇಕು. ಆಕ್ಚುಲಿ ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಒಬ್ಬ ಔಷಧಿ ಮಾರುವ ವ್ಯಕ್ತಿ, ಬೀಜ ಮಾರಾಟ ಮಾಡುವ ವ್ಯಕ್ತಿ, ಅವ್ರಿಗೂ ಸಹಿತ ಕೆವಿಕೆ ಇಂದ ತರಬೇತಿ ಆಗ್ತದೆ. ಅವ್ರ ಸರ್ಟಿಫಿಕೇಟ್ ಆಗಿದ್ದಾಗ ಮಾತ್ರ ಅವ್ರ ಮಾತನ್ನ ನೀವು ಕೇಳ್ಬೋದು, ಅವ್ರ ಏನ್ ಕೊಡ್ತಾರೆ ಅದನ್ನ ಕೇಳ್ಬೋದು. ಅವರು ತರಬೇತಿ ಆಗಿಲ್ಲ ಸುಮ್ನೆ ಕೂತಿದ್ದಾರೆ ಅಂಗಡಿ ಅಲ್ಲಿ ಅಂದ್ರೆ ಅದು ಕಷ್ಟ ಆಗ್ತದೆ, ಅದ್ ಲಾಸ್ ಆಗೋದು ನಿಮಗೆ. ಸಾಲ ಮಾಡ್ತಾ ಇರ್ತೀರ, ಮತ್ತೆ ಸಾಲ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಹೌದಲ್ವಾ? ಟೋಟಲಿ ನಮ್ದಂತ ಅಲ್ಲ ಸರ್, ಎಲ್ಲಾ ರೈತರಾದ್ರೂ ಅಷ್ಟೇ. ಅವನು ಒಂದು 10 ಎಕರೆದಲ್ಲಿ ಎಲ್ಲಾದ್ರೂ 2 ಎಕರೆ ಬೆಳಿತೇನಂದ್ರ ಎಲ್ಲದಕ್ಕೂ ಲಾಭ ಸಿಗೋದು ಸಾಧ್ಯ ಇಲ್ಲ ಸರ್. ಟೋಟಲಿ ಅದ್ರಾಗ ಹೋಗೇ ಬಿಟ್ಟಿರ್ತ ಸರ್. ಏನ ನೀವ್ ಏನ ಬೆಳಿ ಸರ್ ಅದ್ರ ವರ್ಷ ಚಲೋ ಬೆಳಿತೀನಿ ಅದನ್ನ ಅಂದ್ರನ ಕಡೆಗೆ ಆ ವರ್ಷ ಅದಕ್ಕೆ ಒಂದು ಏನಾರ ಒಂದು ರೋಗ ಅದ ಇದು ಅಥವಾ ನೀರಿನ ಕೊರತೆ ಆಗುತ್ತೆ ಸರ್, ಕರೆಂಟಿನ ಕೊರತೆ ಆಗುತ್ತೆ, ವಾತಾವರಣ ಎಲ್ಲ ಕೆಟ್ಟ ಹೋಗುತ್ತೆ, ಗಾಳಿ ಫಲಗಳು ಇರ್ತಲ್ಲ ಸರ್, ಮೆಣಸಿನ ಗಿಡ, ಹತ್ತಿ ಇವೆಲ್ಲ ಗಾಳಿ ಫಲ, ಸ್ವಲ್ಪ ವಾತಾವರಣ ಚೇಂಜ್ ಆಗಿಬಿಟ್ರೆ ಅಂದ್ರೆ ಟೋಟಲ್ ರೈತ ಲಾಸ್ನಾಗ ಆಗ್ಬಿಡ್ತಾನೆ ಸರ್. ಅದೃಷ್ಟ ಸರ್ ಅದು ನಮ್ಮ ಅದು ನಮ್ಮ ಅದೃಷ್ಟ ಅಷ್ಟೇ ಬಿಡಂತ. ಈಗ ನಿಮ್ಮ ಕೃಷಿಗೆ ನೀರಿನ ಮೂಲಗಳೇನು? ಬೋರ್ ಹಾಕ್ಸೊಂಡಿದ್ರು ಅಥವಾ ಮಳೆ ಆಶ್ರಿತವಾಗಿ? ಬೋರ್ವೆಲ್ ಸರ್. ಬೋರ್ವೆಲ್ ಸರ್. ನೀರ್ ಸಫಿಸಿಯಂಟ್ ಆಗ್ತದ? ಸಫಿಸಿಯಂಟ್ ಐತ್ ಸರ್. ಎಲ್ಲಾ ಬೆಳೆ ನೀವು ಯಾವ್ದೇ ಹಂತದಲ್ಲಿ ಯಾವ್ದೇ ಬೆಳೆ ಬೆಳೆದ್ರು ನೀರ್ ಆಗ್ತದೆ? ಆಗ್ತದೆ ಸರ್. ನಮ್ಗ ಈ ಟೋಟಲ್ ಈ ಮೆಕ್ಕೆಜೋಳ ಈಗ ಸ್ವಲ್ಪ ಇಳುವರಿ ಬರಕ ಕಡಿಮೆ ಕಾರಣ ಆಗಕ 5 ತಾಸು ಕರೆಂಟ್ ಕೊಟ್ಟಿರ್ ಸರ್. ಅವಾಗ ಎಲ್ಲಾ ರೈತರು ಸುಮಾರಾಗಿ ಒಂದು ಅವ್ರು ಬರ್ತಕ್ಕಂತ ಲಾಭನ ಲಾಸ್ ಆಯ್ತು ಸರ್. ಯಾಕೆ? 15 ದಿವಸದಲ್ಲಿ ಸರ್. ಯಾಕಂದ್ರೆ 5 ತಾಸು ಕರೆಂಟ್ ಸರ್, 5 ತಾಸು ಕರೆಂಟ್ನಾಗ ಜೀವನ ಮಾಡಕ್ಕಾಗುತ್ತೆ ಸರ್. ಕಷ್ಟ ಆಗ್ತದೆ. ಅವಾಗ ರೈತ ಬರ್ತಕ್ಕಂತ ಲಾಭನ ಲಾಸ್ ಆಗಿಬಿಡ್ಬಿಡ್ತು ಸರ್. ಅವಾಗ ಮತ್ತೀಗ ಹೊಳ್ಳಿ ರಿಪೀಟ್ ಕೊಡೋಣ ಸರ್, ಬಟ್ ಅದು ಹೊಳ್ಳಿ ಫಲ ಕೊಡಲ್ಲ, ಎಲ್ಲ ಒಣಗಿಬಿಟ್ಟಿರುತ್ತೆ. ಅವಾಗ ಲಾಸ್ ಆಯ್ತು ಸರ್. 5 ತಾಸು ಕರೆಂಟ್ ಕೊಟ್ಟ ಬಹಳ ಕಷ್ಟ ಆಯ್ತು. ಈಗ ನಿಮಗೆ ಸರ್ಕಾರದ ಕೃಷಿ ಇಲಾಖೆಯಿಂದ ಯಾವ ರೀತಿಯ ಸಹಾಯಧನಗಳನ್ನ ತಗೊಳ್ತಾ ಇದ್ದೀರಿ ಕೃಷಿಗೆ ಬೇಕಾಗುವ? ಕೃಷಿ ಇಲಾಖೆಯಿಂದ ಸಹಾಯಧನ ನಾವು ತಗೊಂಡಿಲ್ಲ ಇದುವರೆಗೆ. ಏನು ತಗೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವ ಸಹಾಯಧನನು ತಗೊಂಡಿಲ್ಲ ಸರ್. ರಿಯಾಯಿತಿ ದರದಲ್ಲಿ ಬೀಜಗಳು? ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್. ಗೊಬ್ಬರಗಳು ತಗೊಂಡಿಲ್ಲ ಸರ್. ಅಂದ್ರೆ ಬೀಜ ತಗೊಂಡಿಲ್ಲ ಸರ್. ಬೀಜ ಎಲ್ಲ ನೀವು ಹೊರಗಡೆ ಅಂಗಡಿಲಿ? ಹೊರಗಡೆ ಅಂಗಡಿಯಲ್ಲೇ ತರ್ತೀರಿ ಸರ್. ಅಲ್ಲಿಂದ ರೈತ ಸಂಪರ್ಕ ಕೇಂದ್ರಕ್ಕೆ ಏನು ಹೋಗಲ್ಲ? ಇಲ್ಲ ಸರ್, ಹೋಗಲ್ಲ ಸರ್. ಹಾಗಾಗಿ ನಿಮ್ಗೆ ಅಲ್ಲಿ ರೇತಿ ದರದಲ್ಲಿ ಏನು ಸಿಗಲ್ಲ? ಬಂದಿಲ್ಲ ಸರ್, ನಾವು ಹೋಗಿಲ್ಲ ಸರ್, ನಮ್ಗೆ ಬಂದಿಲ್ಲ ಬಿಡ್ರಿ ಸರ್. ನೀವು ಹೋದ್ರೆ ಅಲ್ಲಿ ಗೊತ್ತಾಗ್ತದೆ. ಗೊತ್ತಾಗುತ್ತೆ ಸರ್, ನೋಡಿ ಸರ್ ನೆಕ್ಸ್ಟ್ ಪ್ರಯತ್ನ ಮಾಡಿ. ಈಗ ಅದಲ್ದನೆ ಈಗ ಕೃಷಿ ಹೊಂಡ, ಬದು ಹಾಕೋದು, ಇಂಥವೆಲ್ಲವೂ ಯೋಜನೆಗಳಿರ್ತವೆ. ನಿಮ್ಗೆ ನೀರಿನ ಕೊರತೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಿರ್ತಾರೆ. ಇವು ಏನಾದ್ರೂ ತಗೊಂಡಿದ್ರಾ? ಮಾಡಿದ್ರಾ? ಬದು ಇದು ಎಲ್ಲ ಹಾಕೋದು ಎಲ್ಲ ಅವೆಲ್ಲ ಅದನ್ನೆಲ್ಲ ತಗೊಂಡಿ ಸರ್. ಯಾವ ಹಾಕಿದ್ವಿ ಸರ್? ಉದ್ಯೋಗ ಖಾತ್ರಿ ಯೋಜನೆ ಸರ್, ಪಂಚಾಯತಿಲಿದ್ದ ಒಡ್ ಹಾಕ್ಸಿ ಸರ್. ಅನಂತರ ದನ ದೊಡ್ಡಿ ಮಾಡ್ಸಿದ್ವಿ ಸರ್. ಅಷ್ಟೇ ಸರ್. ದನ ದೊಡ್ಡಿ ಕೃಷಿ ಇಲಾಖೆಯಿಂದ ಆಗಿದ್ದ ಅಥವಾ ಪಂಚಾಯತಿ? ಪಂಚಾಯತಿಯಲ್ಲಿದ್ದ ಸರ್, ಕೃಷಿ ಇಲಾಖೆಯಿಂದ ಅಲ್ಲ, ನಾವು ಹೋಗಿಲ್ಲ ಅಂತ ಹೇಳ್ತೀವಿ, ಪಂಚಾಯತಿಯಲ್ಲಿದ್ದ. ಈ ಒಡ್ಡ ಹಾಕ್ಸ್ಕೊಂಡು ಎಷ್ಟು ವರ್ಷ ಆಯ್ತು ನಿಮಗೆಲ್ಲ? ಒಂದು 3 ವರ್ಷ ಆಯ್ತು ಸರ್. ಉಪಯೋಗ ಆಯ್ತಾ ನಿಮ್ಗೆ ಒಡ್ಡುಗಳಿಂದ? ಉಪಯೋಗ ಆಗುತ್ತೆ ಸರ್. ಏನ್ ಉಪಯೋಗ ಆಗ್ತದೆ ಒಡ್ಡ ಹಾಕೋದ್ರಿಂದ? ಯಾತಕ್ಕಾಗಿ ಒಡ್ಡ ಹಾಕ್ಬೇಕು? ಯಾತಕ್ಕಾಗಿ ಒಡ್ಡ ಹಾಕ್ಬೇಕಂದ್ರೆ ಸರ್, ನಮ್ಮ ಹೊಲದಲ್ಲಿ ಇರತಕ್ಕಂತ ಫಲವತ್ತಾದ ಮಣ್ಣು ನಮ್ಮ ಹೊಲದಲ್ಲಿ ಇರಬೇಕು ಉದ್ದೇಶ ಒಂದು ಸರ್. ಬೇರೆ ಕಡೆ ಹೋದ್ರೆ ನಾವು ಜೀವನ ಮಾಡಕ್ಕಾಗಲ್ಲ, ಪೀಕ್ ಬೆಳಕಾಗಲ್ಲ ಸರ್. ಅಲ್ಲಿಂದ್ರೆ ಇನ್ನೊಂದು ಹೊಲದೊಂದು ನೀರನ್ನು ಬಂದು ನಮ್ಮ ಹೊಲದಾಗ ಕೊಚ್ಕೊಂಡು ಹೋತಂದ್ರೆ ಮತ್ತೆ ಹೊಲನು ಲಾಸ್ ಆಗುತ್ತೆ ಸರ್. ನಾವು ರಕ್ಷಣೆಗೋಸ್ಕರ ಸರ್ ಒಡ್ಡಿ ಅಲ್ಲಿಂದ್ರ ಇನ್ನೊಂದ್ ಏನಂದ್ರೆ ಸರ್, ಬೋರ್ವೆಲ್ಗಳಿಗೆ ಒಡ್ ಹಾಕಿದ್ರಿಂದ ನಮ್ ನಮ್ಮ ಹೊಲ ಹಂತ ಹಂತವಾಗಿ ನೀರ್ ಇರ್ಲಿಲ್ಲ, ಮತ್ತೆ ಜಲನು ಸ್ವಲ್ಪ ಉತ್ಪಾದನೆ ಆಗುತ್ತೆ ಸರ್, ಅಲ್ಲಿ ಎಲ್ಲಾ ಪ್ಲಸ್ ಆಗುತ್ತೆ ಸರ್. ಒಡ್ ಹಾಕೋದ್ರಿಂದ ಏನು ಲಾಸ್ ಅಲ್ಲ ಸರ್, ಲಾಭ ಲಾಭ ಆಗಿದೆ. ಹೌದೌದು ಸರ್, ನೀರಿನ ಅಭಾವ ಇದ್ರು ಮೇಂಟೈನ್ ಮಾಡ್ ಮೇಂಟೈನ್ ಮಾಡುತ್ತೆ ಸರ್, ನಿಮ್ಮ ಭೂಮಿಯ ಫಲವತ್ತತೆ ಹರಿದೋಗಲ್ಲ, ಕಾಪಾಡ್ಕೊಳ್ತದೆ. ಈಗ ನಿಮಗೆ ಭೂಮಿಯಲ್ಲಿನ ಸುಧಾರಣೆ ಆಗಿದೆ ಅನ್ಸುತ್ತೆ ನಿಮ್ಗೆ ಒಡ್ಡ ಹಾಕಿರೋದ್ರಿಂದ? ನಾವು ಇವಾಗ ಉದ್ಯೋಗ ಖಾತ್ರಿಲಿಂದ ನಾವು ಒಡ್ ಹಾಕಲಿಕ್ರೆ ಸರ್, ಬೇರೆ ತರದ ಲೇಬರ್ ಚರ ಸರ್, ನಾವು ಒಡ್ಡು ಹಾಕೇತಾನೆ ಇದೀವಿ ಸರ್, ಮಾಡ್ಕೊಳ್ತಾನೆ ಇದೀವಿ. ನಾವು ಒಡ್ಡು ಇಲ್ದ ನಾವು ಭೂಮಿನ ಇಟ್ಕೊಂಡಿಲ್ಲ ಸರ್, ನಾವು ಹಂಗಾಗಿ ಫಲವತ್ತ ಮಣ್ಣುಗಳನ್ನ ಹೊರಗಡೆ ಕಳಿಸಿಲ್ಲ ಸರ್. ಕೃಷಿ ಹೊಂಡ ಈ ತರದ ಏನಾರು ಮಾಡ್ಕೊಂಡ್ರೆ? ಕೃಷಿ ಹೊಂಡ ಮಾಡಿಲ್ಲ ಸರ್, ಕೃಷಿ ಹೊಂಡ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ನೆಕ್ಸ್ಟ್ ಮಾಡ್ಬೇಕಂತ ಮಾಡಿ ಸರ್. ಈಗ ಎಲ್ಲಪ್ಪ ಅವ್ರಿಗೆ ನಾನು ಇನ್ನು ಕೃಷಿಯಲ್ಲಿ ಏನಾದ್ರು ಕಲಿಬೇಕು ತಿಳ್ಕೊಬೇಕು, ಯಾರು ಪ್ರಗತಿಪರ ರೈತರು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ತಿಳ್ಕೊ ಅಂತ ನಿಮ್ಗೆ ಏನಾದ್ರು ಎಲ್ಲಾದ್ರೂ ಪ್ರಯಾಣ ಮಾಡಿದ್ರ? ಇಲ್ಲ ಸರ್, ನಾವು ಇನ್ನೊಬ್ಬರಿಂದ ಕೇಳಿ ಅನುಭವ ಪಡ್ಕೊಂಡು ಅಲ್ಲಿಂದ ಅವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ರೈತಕಿ ಮಾಡ್ಬೇಕಂದ್ರ ನಾವು ಅನ್ಕೊಂಡಿನ ಅನ್ಕೊಂಡಿಲ್ಲ ಸರ್, ನಾವು ಕೇಳೇನೆ ಕೇಳಿಲ್ಲ. ಬಟ್ ನಾವು ಮಾಡ್ತಿರ್ಕಂತ ನಾಲ್ಕೈದು ತರ ಪೀಕ್ ನಲ್ಲಿ ಒಂದ್ತರ ಎರಡ್ ತರ ಲಾಸ್ ಆಗಿರ್ಬೋದು, ಬಟ್ ನಾವು ದೇವರು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದಿಟ್ಟಿಲ್ಲ ಸರ್. ಈಗ ನಿಮ್ ಪ್ರಕಾರ ಕೃಷಿ ಒಂದು ಸುಸ್ಥಿರ ಬದುಕನ್ನು ಕೊಟ್ಟಿದೆಯಾ ನಿಮ್ಗೆ? ಕೊಟ್ಟದ ಸರ್, ಜೀವನ ಸಮರ್ಪಕವಾಗಿ ನಡೆಸ್ಕೊಳ್ಳಕ್ಕೆ, ಆರ್ಥಿಕವಾಗಿ ಏನೇ ತೊಂದರೆಗಳಾಗದ ಹಾಗೆ. ತೊಂದರೆಗಳ ಬರುತ್ತಾ ಸರ್? ಒಂದ್ ವರ್ಷ ತೊಂದರೆ ಬರುತ್ತಾ, ಎರಡ್ ವರ್ಷ ತೊಂದರೆ ಬರುತ್ತಾ, ಮೂರನೇ ವರ್ಷ ತೊಂದರೆ ಎಲ್ಲ ನಿರ್ವಹಣೆ ಆಗುತ್ತೆ ಸರ್. ಸಾಲ ಸೌಲಭ್ಯದಲ್ಲಿ ಇದರ ಸಾಲ ಮಾಡಿದೀವಿ ಸರ್, ಸಾಲ ಮಾಡಿದ್ವಿ ಸರ್, ನಮ್ ನಿರೀಕ್ಷೆಗಿಂತ ಮೀರಿ ಸಾಲ ಮಾಡಿ ಸರ್. ಆದ್ರೂ ಅದನ್ನ ನಾವು ನೆಂಬಿರ್ತೀವಲ್ಲ ಭೂಮಿ ತಾಯಿನ, ಹಾಕೆ ಅರಿಯೋದು ಅದನ್ನ ಸಾಲ. ನಾವು ದುಡಿಯೋದು ಸುಮ್ಮನೆ ನಮ್ದೆ ಸರ್, ನಾವು ಎರಡ್ ವರ್ಷ ಮಾಡಿ ಸಾಲನ ಒಂದೇ ಬೆಳೆಯಲ್ಲೇ ಸಾಲ ಹರಿದೀವಿ ಸರ್. ಎಷ್ಟು ಜನ ಮನೆಯಲ್ಲಿಲ್ಲ? ನಾವು ದೊಡ್ಡ ಕುಟುಂಬ ಸರ್, ನಮ್ ತಂದೆ ನಮ್ ತಾಯಿ, ನಮ್ ತಂದೆ ತಾಯಿಗೆ ನಾವು ಐದು ಮಂದಿ ಮಕ್ಳು ಸರ್. ಗಂಡ್ಮಕ್ಳು ಇಲ್ಲ ಸರ್, ಮೂವರು ಗಂಡ್ಮಕ್ಳು ಸರ್, ಇಬ್ರು ಹೆಣ್ಮಕ್ಳು, ಅಷ್ಟರದ್ದು ಮದುವೆ ಆಗಿದೆ. ಒಬ್ಬತ್ತ ಫೈನಾನ್ಸ್ ಕಂಪ್ನಿಯಲ್ಲಿ ಒಬ್ಬತ್ತು ಜಾಬ್ ಮಾಡ್ತಾ ಇದ್ದೀನಿ ಸರ್, ಇಬ್ರು ನಾವು ಒಕ್ಕಲ್ತನ ಮಾಡ್ತೀವಿ ಸರ್. ಕೂಡ ಇದ್ರಿ ನೀವು? ಹೌದೌದು, ಜಾಯಿಂಟ್ ಕುಟುಂಬ ಸರ್. ಹನ್ನೊಂದು ಎಕರೆ ಇದ್ರು ನೀವೆಲ್ಲರೂ ವ್ಯವಸಾಯ ಮಾಡ್ತೀವಿ ಎಲ್ಲರೂ ಕೂಡ. ಹೆಣ್ಮಕ್ಳ ಕೆಲಸ ಏನೇನು ಕೃಷಿಯಲ್ಲಿ ಏನೇನು ಮಾಡ್ತಿರ್ತಾರೆ? ಹೆಣ್ಮಕ್ಳ ಕೆಲಸ ಲೇಬರ್ ಇರ್ತಾರಲ್ಲ ಸರ್, ಕಳೆ ತೆಗೆದಾತು, ಹತ್ತಿ ಬಿಡಿಸೋದಾತು, ಮೆಣಸಿನಕಾಯಿ ಇರೋದಾತು, ಹೆಣ್ಮಕ್ಳ ಕೆಲಸ. ಇವು ಏನು ಓರೋದು ಇರೋದು, ತೆನಿ ಇರೋದು, ಮಿಷನ್ ಹಾಕ್ಸೋದು ಅಂತವು. ಇನ್ನು ಗಳೆ ಹೊಡೆಯೋದು ಅದು ಇದು, ಒಡ್ ಹಾಕೋದು ಮತ್ತವು ಎಲ್ಲ ನಮ್ ಕೆಲಸ ನೀವು ಮಾಡ್ಕೊಂಡು? ಹೌದು ಸರ್, ಹೆಣ್ಮಕ್ಳ ಕೆಲಸ ಹೆಣ್ಮಕ್ಳು ಮಾಡ್ತಾರೆ, ಮನೆಯರ ಮಾಡಕಾರ ಸರ್, ಲೇಬರ್ ಇರ್ತಾರೆ. ಈಗ ನಿಮ್ಮ ತಲೆಮಾರಿನ ನಂತರ ನಿಮ್ಮ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿಸಬೇಕು ಅಂತ ಅನಿಸಿದ್ಯಾ, ಅಥವಾ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬದುಕು ಅವ್ರು ಕಟ್ಕೊಳ್ಳಿ ಅಂತ ಇದ್ರ ಬಗ್ಗೆ ನೀವು ನಿರಾಸಕ್ತಿ ತಗೊಂಡಿದ್ರ? ಹೌದು ಸರ್, ಕರೆಕ್ಟ್ ಸರ್. ಇದಕ್ಕಿಂತ ಭಿನ್ನವಾದ ಒಂದು ಆಸಕ್ತಿನ ಅವ್ರು ಮುಂದರ್ಲಿ ಅನ್ನೋದ ಒಂದು ಉದ್ದೇಶ ಸರ್. ಯಾಕಂದ್ರೆ ಸರ್, ರೈತಕಿ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್, ಧೈರ್ಯನ ಬೇಕು ಸರ್, ಅಲ್ಲಿಂದ್ರ ಅವಮಾನ ಅಪಮಾನಗಳನ್ನ ಎದುರಿಸ್ಬೇಕಾಗತ್ತೆ ಸರ್, ಅದಕ್ಕೆ ಬಹಳ ಗಟ್ಟಿ ಇರ್ಬೇಕು, ತಾಳ್ಮೆ ಮುಖ್ಯ ಸರ್. ಮಕ್ಕಳೆಷ್ಟು ಜನ ಇದಾರೆ ನಿಮ್ಗೆ? ನಮಗೆ ನಾಲ್ಕು ಜನ ಸರ್, ಇಬ್ರು ಗಂಡ್ಮಕ್ಳು ಸರ್, ಇಬ್ರು ಹೆಣ್ಮಕ್ಳು ಓದ್ತಾ ಇದಾರೆ. ಓದ್ತಾರೆ ಸರ್, ಇನ್ನೊಂದು ಮಕ್ಕಳು ಸಣ್ಣವ್ರು ಸಣ್ಣವ್ರು ಇದ್ದಾರೆ, ಒಬ್ರು ಹನ್ನೆರಡು ಹದಿಮೂರು ವರ್ಷ ಇದಾರೆ, ಒಬ್ರು ಎಂಟು ವರ್ಷ, ಒಬ್ರು ಆರು ವರ್ಷ, ಒಬ್ರು ನಾಲ್ಕು ವರ್ಷ, ಹಿಂಗತ್ತೆ ಸರ್ ಗಂಡ್ಮಕ್ಳು ಸಣ್ಣ. ಈಗ ಎಲ್ಲಪ್ಪ ವಣಕೇರಪ್ಪ ಗಂಡಾಳಿ ಅಂತ ಇದೆ. ಹೌದು ಸರ್. ತಂದೆ ಹೆಸರು? ವಣಕೇರಪ್ಪ. ವಣಕೇರಪ್ಪ. ಗಂಡಾಳಿ ಅಂದ್ರೆ ಏನಿದು ಗಂಡಾಳಿ? ಅದು ಅವಾಗೆ ಹೆಸರು ಇದೆ ಸರ್, ಅದ್ರ ಬಗ್ಗೆ ಒಂದು ನಮ್ ಹಿರಿಯರು ಬಹಳ ಇದನ್ನ ಆಗಿದೆ ಸರ್. ನಮ್ಗೆ ಏನಂತ ಹೇಳ್ತಿದ್ರು ಅವಾಗೆಲ್ಲ, ಬಸ್ ಗಾಡಿ ಇದ್ದಿದ್ದಲ್ಲ ಸರ್, ಅವಾಗ ಅದು ನಮಗ್ ಬಂದ ಹೆಸರು ಅಂತ ಸರ್. ಹೆಂಗೆ, ಯಾಕೆ ಬಂತದು? ಯಾಕಂದ್ರೆ ಅವಾಗೆಲ್ಲ ಬಸ್ ಗಾಡಿ ಇದ್ದಿದ್ದಲ್ಲ ಸರ್. ಸರಿ. ಅವಾಗ ಹುಲಿಗೆಮ್ಮ ದೇವಸ್ಥಾನ ಇದೆಯಲ್ಲ ಹುಲಿಗಿ, ಅಲ್ಲಿಗೆ ಕಾಯಿಪಲ್ಲೆ ಸಂತಿ ಮಾಡಕ್ಕೋಸ್ಕರ ಜೀವನಕ್ಕೆ ಹೋಗಿದ್ರಂತ ಸರ್. ಅಂದ್ರ ಎಮ್ಮ ಕೂಸು, ಕೂಸು ಸಣ್ಣದು ಹಸು ಕೂಸು, ಪಪ್ಪುಗ ಹಾಲು ಉಣಿಸಿ ಆ ಎಮ್ಮ ಕಾಯಿಪಲ್ಲೆ ಎಲ್ಲ ಕಟ್ಕೊಂಡು ನಡ್ಕೊಂತ ಹುಲಿಗೆ ಹೋಗಿ ಹೋಗಿ ಕಾಯಿಪಲ್ಲೆ ಎಲ್ಲ ಮಾರಿ ದುಡ್ಡು ತಗೊಂಡು ನೈಟ್ ಆ ಎಮ್ಮ ಎಂಟು ಒಂಬತ್ತು ಗಂಟೆಗೆ ಬಂದ್ರು, ಆ ಮಗ ಇನ್ನ ಮಕ್ಕದತ್ತಂತ ಸರ್. ಪಪ್ಪರೇ ನಮ್ಮಪ್ಪ ಗಂಡಾಳಿ ಅಂತ, ಗಂಡು ಮಗ ಗಂಡು ಮಗ ಗಂಡಾಳಿ, ಅದ ಗಂಡಾಳಿ ನಮ್ಮ. ಹಂಗೆ ಸರ್, ಅದನ್ನ ಹೇಳ್ತಾರ ಸರ್, ನಮಗ್ ಗೊತ್ತಿಲ್ಲ, ನಮ್ ತಾತನವರು ಹೇಳ್ತಿದ್ರು, ನಮ್ ತಂದೆಯವರು ಹೇಳ್ತಾರ, ಮತ್ತೆ ಊರಾಗ ಹಿರಿಯರು ಹೇಳ್ತಾರ ಸರ್ ಆ ಕತೆ. ಅವನ್ ಸರ್, ಅದೆಲ್ಲ ಅವ್ರ ಬಗ್ಗೆ ಗೊತ್ತಿದೆ ಸರ್. ಹೆಸರು ಬಂದಿದ್ದ ಹಂಗೆ ಅಂತ? ಹಂಗೆ ಸರ್, ನಮ್ಗೆ ಹೆಸರು ಬಂದಿದ್ದು. ಒಳ್ಳೆ ನಿದ್ದೆ ಮಾಡಿದ ಸರ್ ಅದಕ್ಕೆ ಸರ್. ಸುಮಾರು ಒಂದು 800 ವರ್ಷದ ಗೀತೆ ಏನು 300 ವರ್ಷ ಆಗೈತೆ ಅವಾಗಿನ ಸರ್. ಅವಾಗಿನ ಕತೆ. ಹೌದೌದು. ಸೊ ಹಿಂಗ ಸರ್ ಅಡ್ಡೆಸರುಗಳು ಬಂದಿದ್ದಾವೆ. ಹಂಗೆ ಸರ್ ಒಂದೊಂದು ಅಡ್ಡೆಸರದ ಹಿಂದೆ ಒಂದು ಕತೆ ಇರುತ್ತೆ. ಒಂದೊಂದು ಕತೆ ಇರುತ್ತೆ ಸರ್. ಹೌದು ಸರ್. ಅದೇ ಈಗಲೂ ನಿಮ್ಮನ್ನ ಗುರ್ಸೋದಂಗೆ ಗಂಡಾಳಿ ಅಂತಾರ. ಗಂಡಾಳಿ ಊರ ಹೆಸರೇನಲ್ಲ ಅದು. ಊರ ಹೆಸರಲ್ಲ ಸರ್. ಘಟನೆಯಿಂದ ಬಂದಿರೋದು. ಹೌದು ಸರ್ ಕರೆಕ್ಟ್. ಈ ಗಂಡಾಳಿ ಅಂದ್ರೆ ಕೂಲಿ ಹೆಚ್ಚು ಮಾಡ್ತಾ ಗಂಡಾಳುಗಳು ಜಾಸ್ತಿ ನಿಮ್ಮ ಮನೇಲಿದ್ದು ಆತರ ಏನಾರು ಬಂದಿದೆಯಾ ಅಂತ ನನಗೆ. ತೋಟಗಾರಿಕೆ ಬೆಳೆಗಳು ಬೇರೆ ಏನಾರು ಬೆಳಿತೀರಾ? ಹಣ್ಣಿನ ಗಿಡ ಹಾಕೋದು ಈ ತರದ ಏನಾರು ಬೆಳೆಯಲ್ಲ ಸರ್. ಟೋಟಲ್ಲಿ ನಾವು ಆ ಸಾಹಸ ಕೈ ಹಾಕಿಲ್ಲ ಸರ್. ಇವತ್ತಿಗೆ ನಾವು ಕಬ್ಬು ಮಾಡಿಲ್ಲ ಸರ್. ಬಾಳೆ ಹಚ್ಚಿಲ್ಲ ಸರ್. ಈ ತರದ ಏನ್ ಮಾಡಿಲ್ಲ? ಇಲ್ಲ ಇಲ್ಲ. ಯಾಕಂದ್ರೆ ನಾವು ಮನೆಯಲ್ಲಿ ವ್ಯವಸಾಯ ಮಾಡೋರು ನಮ್ಮ ತಮ್ಮ ನಾನು. ನಮ್ಮ ಅಪ್ಪ ಅವರು ಬರ್ತಾರೆ ಸರ್ ಅವಾಗ ಅವಾಗ. ಅಲ್ಲೇ ಅವರು 65 ದಾಟ್ಯಾರ. ಅವರು ಅಷ್ಟೊಂದು ಆಗ ಸುಮ್ಮನೆ ಗೈಡೆನ್ಸ್ ಹೇಳ್ತಾರ ಹಿಂಗ್ ಮಾಡ ಅಂತ ಹೇಳಿ. ಹೊಲ ಬಹಳ ಆಗಿದ್ರಂದ್ರೆ ಸರ್ ಈಗ ನಾವು ದೊಡ್ಡ ಬಂಡವಾಳ ಹಾಕಿ ಮತ್ ನಿಷ್ಕಾಜಿ ಮಾಡಿದ್ನಂದ್ರ ಮತ್ತ ಆಮೇಲೆ ನಷ್ಟ ಅನುಭವಿಸಬೇಕಲ್ಲ. ನಿಮ್ ಭೂಮಿ ಹಂಗಾಗಿ ಕಮರ್ಷಿಯಲ್ ಪೇ. ನಿಮ್ಮ ಭೂಮಿಗೆ ಬೇಕಾಗುವಂತ ಗೊಬ್ಬರ ಆಗ್ಲಿ ಅಥವಾ ಈ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಎಲ್ಲಿ ಸಂಗ್ರಹಿಸ್ಕೊಳ್ತೀರಾ ನೀವು? ಸಂಗ್ರಹಿಸಂದ್ರೆ ಸರ ಈಗ ಜಮೀನ್ ಬಹಳ. ಈಗ ದನಗಳು ಇಲ್ಲ ನಿಮ್ಮಲ್ಲಿ? ದನಗಳು ಬಹಳ ಕಡಿಮೆ ಸರ. ಇದಾವ? ಅದ ಸರ್. ಅದ ಹೈನುಗಾರಿಕೆ ಏನಾರು ಮಾಡ್ತೀರಾ? ಹೈನುಗಾರಿಕೆ ಏನಿಲ್ಲ ಸರ್. ಮನೆ ಪೂರ್ತಿ ಹಸು ಇದೆ ಸರ್. ಊಟ ಗೀಟ ಮಾಡ್ತಾರ ಸರ್ ಹುಡುಗರು. ನಾವು ಊಟ ಮಾಡ್ತೀವಿ. ಅಲ್ಲಿಂದ ಇನ್ನೊಂದೇನು ಸರ್ ಕುರಿ ಮರಿ ಎಲ್ಲ ವರ್ಷ ಕುರಿ ತೋರಿ ತರಿಸ್ತೀನಿ. ಆನಂತರ ಆ ಕಡೆ ಎಲ್ಲ ಕಲ್ಲರಿ ಆ ಕಡೆ ಎಲ್ಲ ದನಗಳು ಕಟ್ಟಿರ್ತಾರ ಸರ್. 100, 200, 500, 800 ದನ ಸರ್. ಅವ್ರನ್ನ ಕರೆಸ್ತೀರಿ? ಅವ್ರನ್ನ ಕರೆಸ್ತೀವಿ ಸರ್. ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಬರ್ತಾರೆ ಸರ್. ನಮ್ಗೆ ಸಾಕಾಗಷ್ಟು ತರ್ಬಿ ಕೊಟ್ಟು ಹೋಗ್ತಾರೆ ಸರ್. ಸೊ ಬ್ಯಾಸಿಗೆಯಲ್ಲಿ ಅದು ಬ್ಯಾಸಿಗೆಯಲ್ಲಿ ಬರ್ತಾರೆ ಸರ್. ಏಪ್ರಿಲ್ ನಾಗ ಸರ್. ದನಗಳು ಅಲ್ಲಿ ಇರೋದ್ರಿಂದ ಅದ್ರ ಉಜ್ಜೆ ಅದ್ರ ಸಗಣಿ ಹೊಲದಲ್ಲೇ ಬೀಳುತ್ತೆ. 2-3 ವರ್ಷ ಪರವಾಗಿಲ್ಲ ಸರ್ ಬೆಳೆದಿತ್ತು ಸರ್. ಚೆನ್ನಾಗಿರುತ್ತೆ. ನಾವು ಏನ್ ಹಾಕಿದ್ರು ಬೆಳೆದಿತ್ತು ಸರ್. ಅವ್ರಿಗೆಲ್ಲ ಎಷ್ಟು ಕೊಡ್ಬೇಕು? ಏನ್ ಅವ್ರಿಗೆ ದುಡ್ಡು ಬಹಳ ಕೊಡ್ಬೇಕು ಸರ್. ದಿನ 3,000-4,000 ಕೊಡ್ಬೇಕು ಸರ್. ಹೌದಾ? ಹೌದಾ. ಎಷ್ಟು ದಿನದವರೆಗೆ ತರಿಸ್ಬೇಕು? 40,000-50,000 ಆಗತ್ತನ ತರಿಸ್ತೀವಿ ಸರ್. ಹೌದಾ? ಹ್ಞೂ ಸರ್. 2 ಎಕರೆ ಅದನ್ನ ಪೀಕ್ ಅವ್ರಿಗೆ ಸರ್. ನಾವು 8 ಎಕರೆ ಬೆಳೆದ್ರೆ 2 ಎಕರೆ ಪೀಕ್ ಅವ್ರಿಗೆ. ಭೂಮಿ ಗಟ್ಟಿ ಆಗ್ತದೆ, ಫಲವತ್ತಾಗ್ತದೆ. ಇಲ್ಲಾಂದ್ರೆ ಬೆಳೆಕಲ್ಲ ಸರ್. ತೋಟ ಅಲ್ಲ, ಸತು ಮಾಡಲಿಲ್ಲ ಅಂದ್ರೆ ಬೆಳೆಯಲ್ಲ ಸರ್. ಸತು ಮಾಡಬೇಕು. 1 ವರ್ಷ ಬಿಟ್ಟನಪ್ಪ ಅಂದ್ರೆ 2ನೇ ವರ್ಷಕ್ಕೆ ಮಾಡ್ತೀವಿ. 4 ಎಕರೆ ಈ ವರ್ಷ ಈ ಕಡೆ ಇದು ಮಾಡಿದ್ರೆ ಮತ್ತೆ 4 ಎಕರೆ ನೆಕ್ಸ್ಟ್ ಈ ಕಡೆ ಸತು ಮಾಡ್ತೀವಿ. ಅಲ್ಲ, ಇದರಿಂದಾಗಿ ನಿಮ್ಗೆ ಈ ಅಂಗಡಿ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತದ? ನಾವು ಅಂಗಡಿ ಗೊಬ್ಬರಗಳು ಬಹಳ ಕಡಿಮೆ ಕಡಿಮೆ ಸರ್. ನಾವು ಸಗಣಿ ಗೊಬ್ಬರ ಕುರಿ ಮರಿಗಳ ಇವೆಲ್ಲ ಮಾಡ್ತೀವಿ ಸರ್. ಕೆಲವರೆಲ್ಲ ಬಳಸ್ತಾರೆ ಸರ್. 1 ಎಕರೆಕ ಒಂದು ಪೊಟ್ಯಾಸ್, ಒಂದು ವೀರ್ಯ, ಒಂದು DAP, ಒಂದು 10-20, ಒಂದು CN ಹಿಂಗೆಲ್ಲ ಹಾಕ್ತಾರೆ. ನಾವು 1 ಎಕರೆಕ ಒಂದ ಚೆಲ್ಲ ಬಳಸೋದು. ಏನು ಬಳಸಿದ್ರೆ ಸರ್ ಹಂಗಾಗಿ ನಮ್ಮ ಹೊಲ ಅಷ್ಟೊಂದು ಏನು ಇದಾಗಿಲ್ಲ ಸರ್. ಚಲೋ ಆಯ್ತು ಸರ್. ಗೊಬ್ಬರಲಿಂದ ಗಾವ ಗಿಡಿಸಿಲ್ಲ ಸರ್. ಹೊಲ ನಮ್ಮ ಮೆದುವಾದವು. ಒಳ್ಳೇದು ಎಲ್ಲಪ್ಪರೆ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಶ್ರೀ ಯಲ್ಲಪ್ಪ ಹೊನಕೇರಪ್ಪ ಗಂಡಾಳೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ಉತ್ತಮ ಹಸುಗಳ ಆಯ್ಕೆಗೆ ಗಮನಿಸಬೇಕಾದಂತಹ ಅಂಶಗಳ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ರೈತ ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹೊಸದಾಗಿ ಹೈನುಗಾರಿಕೆಯನ್ನು ಶುರು ಮಾಡತಕ್ಕಂತಹ ರೈತರಿಗೆ ಯಾವ ತಳಿ ಅನ್ನೋದು ಬಗ್ಗೆ ಯಾವಾಗಲೂ ಒಂದು ಜಿಜ್ಞಾಸೆ ಇರ್ತದೆ. ಹಾಗಾಗಿ ಅವರು ತಮ್ಮ ರೈತ ಬಾಂಧವರ ಸ್ನೇಹಿತರಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಪಶು ವಿಜ್ಞಾನಿಗಳ ಜೊತೆಯಲ್ಲಿ ಅವರು ಚರ್ಚೆ ಮಾಡಿ, ಅಥವಾ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಪಶುವೈದ್ಯರಲ್ಲಿ ಚರ್ಚೆ ಮಾಡಿ ಉತ್ತಮ ಹಸುಗಳ ಆಯ್ಕೆ ಬಗ್ಗೆ, ಹಾಗೇನೆ ಎಮ್ಮೆಗಳ ಬಗ್ಗೆನೂ ಸಹ, ಅವುಗಳ ತಳಿ ಯಾವ ತಳಿ ಸೂಕ್ತ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾದ್ದು ಮುಖ್ಯ. ಯಾವಾಗಲೂ ಹೈನುಗಾರಿಕೆಯನ್ನು ಒಂದು ಕಸುಬನ್ನಾಗಿ ಪಡೆಯುತ್ತಂತ ಸಂದರ್ಭದಲ್ಲಿ ನಾವು ಹೆಚ್ಚು ಹಾಲಿಂಟಕ್ಕಂತಹ ಮಿಶ್ರತಳಿ ಹಸುಗಳನ್ನ ಖರೀದಿ ಮಾಡೋದು ಹೆಚ್ಚು ಸೂಕ್ತ. ನಮ್ಮ ಬಳ್ಳಾರಿ ಭಾಗಕ್ಕೆ ಹೆಚ್ಚು ಬಿಸಿಲಿರುವ ಪ್ರದೇಶವಾದ್ರಿಂದ ಜರ್ಸಿ ತಳಿಗಳು ಹೆಚ್ಚು ಸೂಕ್ತ ಅನ್ನೋದನ್ನ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬಿಸಿಲನ್ನ ತಡೆಕೊಳ್ತಕ್ಕಂಥ ಶಕ್ತಿ ಜರ್ಸಿಗಳಿಗೆ ಹೆಚ್ಚಿದೆ. ಹಾಗೆ ಜರ್ಸಿ ತಳಿಗಳು ಚಿಕ್ಕ ತಳಿಗಳಾದ್ರಿಂದ ಅವುಗಳು ನಿರ್ವಹಣೆ ಸಹ ಸುಲಭ. ಅವುಗಳಿಗೆ ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಸಹ ನಾವು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಹಾಗೆ ಎಮ್ಮೆ ಸಾಕಾಣಿಕೆಯನ್ನ ಮಾಡಿದಾಗ ಗುಜರಾತಿನ ಸೂರ್ತಿ ತಳಿ ಅಥವಾ ದೇಲಿ ಎಮ್ಮೆ ಅಂತ ಹೇಳ್ತೀವಿ, ಮುರ್ರಾ ಎಮ್ಮೆಯನ್ನ ಹೆಚ್ಚು ಸಾಕ್ತಾ ಇರೋದಕ್ಕನ್ನ ನೋಡ್ತೇವೆ. ಯಾವಾಗ ದೊಡ್ಡ ಗಾತ್ರದ ಎಮ್ಮೆಗಳನ್ನ ಅಥವಾ ಹಸುಗಳನ್ನು ಸಾಕ್ತೀರ, ಹೆಚ್ಚು ಮೇವು ಬೇಕು ಅನ್ನೋದ್ರ ಕಡೆನೂ ನಾವು ಗಮನವನ್ನು ವಹಿಸ್ಬೇಕು, ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು. ಆದ್ರೆ ಈ ಹಸು ಎಮ್ಮೆಗಳನ್ನ ನಾವು